ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಹೊಲಬಗೆರೆಯ ಪ್ರಗತಿಪರ ಕೃಷಿಕ ಟಿಎಂ ಶಾಂತಪ್ಪ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಗೋರಾ ರವಿಶಂಕರ್. ಈ ರಿಂಗ್ ತುಂಬಾ ಚೆನ್ನಾಗಿದೆ, ನನ್ನ ಹೆಂಡತಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಅರೆ ಹೌದು, ನಿಮ್ ಚಾಯ್ಸ್ ತುಂಬಾ ಚೆನ್ನಾಗಿದೆ ಸರ್. ಈ ಡಿಸೈನ್ ಕೂಡ ಹೊಸದು. ಡಿಸೈನ್ ಏನೋ ಚೆನ್ನಾಗಿದೆ, ಆದ್ರೆ ಚಿನ್ನದ ಪ್ಯೂರಿಟಿ ಅದ್ರ ಪ್ರೂಫ್ ಎಲ್ಲಿ ಸಿಗತ್ತೆ? ಜಾಗರೂಕ ಗ್ರಾಹಕರಾಗಿ ಇಂದೇ ಡೌನ್ಲೋಡ್ ಮಾಡಿ BIS ಕೇರ್ ಆಪ್. ಚಿನ್ನ ಖರೀದಿಸುವ ಮುನ್ನ BIS ಕೇರ್ ಆಪ್ ನಲ್ಲಿ HUID ಕೋಡ್ ಖಂಡಿತವಾಗಿ ಪರೀಕ್ಷಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್? ಅದಕ್ಕೇನು, ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿದೆ, ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲನ ಪಡ್ಕೊಂಡಿದ್ದೀನಿ. ಮತ್ತೆ ಅದರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಗೆ ಲಾಗಿನ್ ಮಾಡಿ. ಶರತ್ತುಗಳು ಅನ್ವಯ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ಹೊಲಬಗೆರೆಯ ಟಿಎಂ ಶಾಂತಪ್ಪ ಅವರ ಅನುಭವಗಳನ್ನು ಪ್ರಸಾರ ಮಾಡ್ತಿದ್ದೇವೆ. ತುಂಬಾ ಹಿರಿಯ ಜೀವ, ಸಾಕಷ್ಟು ಅನುಭವವನ್ನ ಪಟ್ಟಿರತಕ್ಕಂತಹ ಶಾಂತಪ್ಪನವರು ಇವತ್ತು ನಮ್ಮೊಟ್ಟಿಗೆ. ಅವರು ಇದುವರೆಗೆ ತಮ್ಮ ಕೃಷಿಯಲ್ಲಿ ಯಾವ ರೀತಿ ತೊಡಗಿಸ್ಕೊಂಡ್ರು, ಯಾವ ರೀತಿ ಬೆಳೆದು ಬಂದರು, ಹಾಗೇನೆ ಅವರ ಅನುಭವದ ಮಾತುಗಳನ್ನು ಇವತ್ತು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಶಾಂತಪ್ಪ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಂತಪ್ಪ ಅವರೇ. ವಯಸ್ಸು ಎಷ್ಟಾಯ್ತು ತಮಗೆ? 75 ಸರ್. ಅಪ್ಪ ಅಮ್ಮ ಎಲ್ಲ ಕೃಷಿಕರನ್ನ? ಅವರು ಕೃಷಿಕರೇ, ಇವಾಗಿಲ್ಲ ಅವರು. ನೀವು ಒಟ್ಟು ಎಷ್ಟು ಜನ ಅಣ್ಣ ತಮ್ಮಂದಿರು? ನಾವು 7 ಜನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು 8 ಜನ, 15 ಜನ ಮಕ್ಕಳು ನಮ್ಮ ತಂದೆಯವರಿಗೆ, 2 ಜನ ಹೆಂಡರು ಅವರಿಗೆ, ಕಿರಿಯ ಹೆಂಡತಿಗೆ 8 ಜನ, ಹಿರಿಯ ಹೆಂಡತಿಗೆ ನಾವು 7 ಜನ, 4 ಜನ ಹೆಣ್ಮಕ್ಳು ನಮ್ಮ ತಾಯಿಗೆ, 3 ಜನ ಗಂಡು ಮಕ್ಕಳು, ಅವರು 4 ಜನ ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು, 8 ಜನ ಅವರಿಗೆ. ಎಲ್ಲರೂ ಒಟ್ಟಿಗೆ ಒಂದೇ ಕುಟುಂಬದಲ್ಲಿ? ಒಂದೇ ಕುಟುಂಬದಲ್ಲಿ ಇದ್ವಿ. ಎಲ್ಲರದು ಲಗ್ನ ಆದ್ಮೇಲೆ ನಾವು ಬೇರೆ ಆಗಿದ್ದು. ತಂದೆಯವರಿಗೆ ಒಟ್ಟು ಎಷ್ಟು ಜಮೀನ್ ಇತ್ತು? ತಂದೆಯವರು ಹಿಂದೆ 60 ಎಕರೆ ಜಮೀನ್ ಇತ್ತು, ನಾವು ಸ್ವಂತ ಮಾಡಿಸ್ತಾ ಇದ್ರು. ನಮ್ಮ ಮಾವಂದಿರು ನಮ್ಮೊಳಗೆ ಇದ್ದದ್ರಿಂದ ಅವ್ರಿಗೆ ಯಾವ ಇದು ಆದ ಜಮೀನು ಮತ್ತೊಂದು ಮನೆ ಏನು ಇರಲಿಲ್ಲ. ಹಾಗೆ ಅವ್ರ ಮನೆ ಹೆಂಡ್ ತಂದ್ಕೊಂಡಿರೋದ್ರಿಂದ ಅವ್ರಿಗೆ 30 ಎಕರೆ ಜಮೀನನ್ನ ನಮ್ಮ ತಂದೆಯರೇ ಬಿಟ್ಕೊಟ್ರು ಫ್ರೀಯಾಗಿ. ಇನ್ನು ಉಳಿದದ್ದು 32 ಎಕರೆ ಜಮೀನನ್ನ ನಾವು ಉಪಯೋಗಿಸ್ಕೊಂಡು ಅದುವರೆಗೂ ಸಾಗ್ ಮಾಡ್ಕೊಂಡು ಬಂದು ಮಾದಿಯಲ್ಲಿ ಹೋಬಳಿ ಹೊಲಬೀರೆ ಗ್ರಾಮದಲ್ಲಿ ಜಮೀನನ್ನ 9.75 ಎಕರೆ 10 ಎಕರೆ ಬರುತ್ತೆ ಅಷ್ಟನ್ನ ನಾವು ತಗೊಂಡ್ವಿ. ಇನ್ನು ಉಳಿದು ಒಂದು 8 ಎಕರೆ ಜಮೀನನ್ನ 8-9 ಎಕರೆ ದರ್ಖಾಸ್ತಿನಲ್ಲಿ ಮಾಡ್ಕೊಂಡಿದೀವಿ. ಮತ್ತೆ ಇನ್ನೊಂದು 3 ಎಕರೆ 3.5 ಎಕರೆ ಅದನ್ನು ಕೊಂಡ್ಕೊಂಡು ಒಬ್ಬರ ಹತ್ರ ಸವಾಸಿಯಲ್ಲಿ ನಂಜಪ್ಪ ಶೆಟ್ರು ಅಂತೇಳಿ ಅವರಿಂದ. ಈಗ ನಾವು ಅಣ್ಣ ತಮ್ಮಂದಿರೆಲ್ಲ 7 ಜನ ಡಿವೈಡ್ ಆಗಿ ಒಬ್ಬೊಬ್ಬರಿಗೆ 3-3 ಎಕರೆ ಜಮೀನು ಬಂದಿದೆ. ಈಗ ನಿಮ್ಮ ಹೆಸರಿನಲ್ಲಿ ಎಷ್ಟಿದೆ ಈಗ ಜಮೀನು? ನಮ್ಮ ಹೆಸರಿನಲ್ಲಿ 3 ಎಕರೆ ಇದೆ, ಅದರಲ್ಲಿ ನಮ್ಮ ಮಗನ ಹೆಸರಿಗೆ 1 ಎಕರೆ 18 ಗುಂಟೆ ಜಮೀನನ್ನ ಒಂದು 2 ವರ್ಷದಲ್ಲಿ ಅವನ ಹೆಸರಿಗೆ ಮಾಡಿದೀವಿ. ಇನ್ನು ಉಳಿದದ್ದು 1.5 ಎಕರೆ ಜಮೀನು ನನ್ನ ಹೆಸರಿನಲ್ಲೇ ತೋಟ ಇದೆ. ಇನ್ನು ತೋಟ ಅಡಿಕೆ ಮಾಡಿದೀವಿ, ತೆಂಗು ಮಾಡಿದೀವಿ. ಅಡಿಕೆ ಒಂದು 650-700 ಗಿಡ ಇದೆ, ತೆಂಗಿನ ಗಿಡ ಒಂದು 70 ಗಿಡ ಇದೆ. ತೋಟದಲ್ಲಿ ಏನು ಬೆಳೆ ಬೆಳೆಯಕ್ಕಾಗಲ್ಲ, ನೆರಳು. ಉಸ್ಕಿ ಜಮೀನಿನಲ್ಲಿ ನಾವೇನಿದ್ರು ಶುಂಠಿ, ಜೋಳ, ಮೆಣಸಿನ ಗಿಡ, ಬೀನ್ಸು, ನಾನಾ ತರದ ಬೆಳೆ ಬೆಳೀತಾ ಇದೀವಿ. ಮಕ್ಕಳು ನಮಗೆ ಹೆಣ್ಮಕ್ಳು 2 ಜನ, ಗಂಡು ಮಗ ಒಬ್ಬನೇ. ಹೆಣ್ಮಕ್ಳು 2 ಜನ ಮದುವೆ ಮಾಡಿದೀವಿ. ಒಬ್ಬ ಮಗ ಅವನು ಕೃಷಿ ಇದರಲ್ಲೇ ಕೆಲಸ ಮಾಡಿಕೊಂಡು ಒಂದು SSC ವರೆಗೆ ವಿದ್ಯಾಭ್ಯಾಸ ಅಷ್ಟೇ, ಮತ್ತೆ ಮುಂದಕ್ಕೇನೋ ಒಂದು ಹೋಗಲ್ಲ ಅಂತ ಹೇಳಿದ್ರ ಬಿಟ್ಟಿದ್ದಾಯ್ತು. ನೀವು ಎಲ್ಲಿಗಟ್ಟ ವಿದ್ಯಾಭ್ಯಾಸ ಮಾಡಿದ್ರಿ? ನಾವು 8ನೇ ತರಗತಿವರೆಗೆ ಮಾಡಿದೆ. ಅವಾಗ 7ನೇ ಕ್ಲಾಸ್ನಲ್ಲಿ ಹೋಗ್ತಾ ಇರುವಾಗ ಕೆಲಸ ಮಾಡೋರಿಲ್ದೆ ನಮ್ಮ ತಂದೆಯರು ಸ್ಕೂಲ್ಗೆ ಹೋಗೋದು ಬೇಡಪ್ಪ ಬಿಡು ಅಂತ ಹೇಳಿದ್ರು. ಆವಾಗ ಬಿಟ್ಬಿಟ್ಟು ವ್ಯವಸಾಯಕ್ಕೆ ನಿಂತ್ಕೊಂಡು ಮತ್ತು ಓದ್ಬೇಕು ಅಂತ ಹೇಳಿ ನನಗೆ ಇದಾದ್ರಿಂದ ಮತ್ತೆ 1 ವರ್ಷ ಬಿಟ್ಟು ಮತ್ತೆ 1 ವರ್ಷ ಹೋಗಿ 8ನೇ ತರಗತಿ ಪಾಸ್ ಮಾಡಿದೆ. ಮತ್ತೆ ವಿಧಿ ಇಲ್ದಲೆ ಮತ್ತೆ ಬಿಡಿಸ್ಬಿಟ್ರು. ಹಾಗಾಗಿ ಮುಂದಕ್ಕೆ ವ್ಯಾಸಂಗ ಮಾಡಕ್ ಆಗ್ಲಿಲ್ಲ. ಹೀಗಾಗಿ ರೈತ ಕೆಲಸದಲ್ಲೇ ನಾವು ತಿರುಗಿ ಬಂದಿದ್ವಿ. ಒಟ್ಟು ತಮ್ಮ ಹೆಸರಲ್ಲಿ ಈಗ 3 ಎಕರೆ ಜಮೀನ್ ಇದೆ, ಅದರಲ್ಲಿ ಮುಖ್ಯವಾಗಿ ಅಡಿಕೆ ಮತ್ತೆ ತೆಂಗನ ಹಾಕೊಂಡಿದ್ದೀರಿ? ಹಾಕೊಂಡಿದ್ವಿ. ಅಡಿಕೆ ವಿಚಾರವಾಗಿ ಮಾತನಾಡುತ್ತಾ ಹೇಳೋದಾದ್ರೆ ಶಾಂತಪ್ಪನವರೇ, ನಿಮ್ಮ ಅನುಭವದಲ್ಲಿ ಹೇಳಿ, ಈ ಹಿಂದೆ ಹೇಗಿತ್ತು ಅಡಿಕೆ ಕೃಷಿ, ಈಗ ಕೃಷಿ ಹೇಗಿದೆ, ಮತ್ತೆ ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಿ. ಈಗ ಬಹಳ ಚೆನ್ನಾಗಿದೆ. ಹಿಂದೆ ಚೆನ್ನಾಗಿ ಅಭಿವೃದ್ಧಿ ಇರಲಿಲ್ಲ ತೋಟಗಳು. ಈಗ ನಾನಾ ತರದ ಉಪಕರಣಗಳು ಎಲ್ಲ, ಗೊಬ್ಬರ ಗೋಡು, ಬಿತ್ತನೆ ಒಳ್ಳೆ ಬೀಜಗಳು ಎಲ್ಲ ನಾಟಿ ಮಾಡ್ಕೊಂಡು ಚೆನ್ನಾಗಿ ಬೆಳೆದು ಈಗ ಅಭಿವೃದ್ಧಿ ಆಗಿ ಫಲ ಚೆನ್ನಾಗಿ ಕೊಡೋ ಅಂತ ನೀರು ನೀಡಿ ಎಲ್ಲ ಪಂಪ್ ಸೆಟ್ ಬಾವಿಗಳು ಮಾಡ್ಕೊಂಡಿದ್ದಾರೆ. ಹಿಂದೆಲ್ಲ ಮಳೆ ಆಶ್ರಯದಲ್ಲಿ ಅಡಿಕೆ ಇತ್ತು, ತೆಂಗಿತ್ತು, ಆವಾಗ ಸ್ವಲ್ಪ ಕಡಿಮೆ ಬೆಳೆ ಬರೋದು. ಈಗ ಪರವಾಗಿಲ್ಲ, 1.5 ಎಕರೆ ನಮ್ದು ಅಡಿಕೆ ಇದೆ. ಅಡಿಕೆಲಿ ಒಂದು 50-60 ಕ್ವಿಂಟಲ್ ಅಡಿಕೆ ನಾವು ಕೆಡುತ್ತಾ ಇದೀವಿ. ಅಡಿಕೆನ ಏನ್ ಅಂತರಕ್ಕೆ ಹಾಕಿದಿರಿ? ಎಲ್ಲ 8-9 ಅಡಿ ಹಾಕಿದೀವಿ. ಅದ್ರಲ್ಲಿ ಟ್ರ್ಯಾಕ್ಟರ್ ಹೊಡೆಯೋದಕ್ಕೆ ಅನುಕೂಲ ಇದೆ. ತೀರ ಹತ್ರ ಆದ್ರೆ ಟ್ರ್ಯಾಕ್ಟರ್ ಹೋಗಕ್ಕಾಗಲ್ಲ, ಅಗತೆ ಮಾಡ್ಬೇಕಾಗತ್ತೆ ಅದನ್ನ. ಇವಾಗ ಎಲ್ಲ ಈ ಲೇಬರ್ಗಳು ಸಿಗಲ್ಲ ಕೆಲಸ ಮಾಡಕ್ಕೆ, ಅದನ್ನ ಸ್ವಂತವಾಗಿ ಬೇಸಾಯ ಹೊಡಿಸ್ಬೇಕು ಟ್ರ್ಯಾಕ್ಟ್ರಲ್ಲಿ. ಈಗ ಎಲ್ಲ ಒಂಥರ ಅನುಕೂಲ ಸ್ಥಿತಿ ಮಾಡ್ಕೊಂಡಿದೀವಿ ಇವತ್ತಿನ ಇದಕ್ಕೆ. ಹೇಳಿ, ಈಗ ಒಟ್ಟು 600-700 ಅಡಿಕೆ ಇದೆ ಅಂತ ಹೇಳಿದ್ರಿ? ಹೌದು, ಎಲ್ಲ ಫಸಲು ಬರ್ತಾ ಇದೆ. ಎಷ್ಟು ವರ್ಷಗಳಾಯ್ತು ನೀವು ಅಡಿಕೆ ಕೂರಿಸಿ? ನಾವು ಹೆಚ್ಚು ಕಮ್ಮಿ ಈಗ ಒಂದು 30 ವರ್ಷ ಆಗಿದೆ, ಕೆಲವೊಂದು 500 ಗಿಡ ಹಾಕಿ, ಮತ್ತೆ ಈಗ 6-7 ವರ್ಷದಲ್ಲಿ ಒಂದ್ ಸ್ವಲ್ಪ ಒಂದು 150 ಗಿಡ ಹಾಕಿನಿ. ಮತ್ತೆ ಇನ್ನೇನ್ ನಡೋ ಜಾಗ ಇಲ್ಲ, ಅದು ಫಸಲಿಗೆ ಬಂದಿದೆ ಇವಾಗ. ಈಗ ಮುಖ್ಯ ಬೆಳೆನೇ ನಿಮ್ಗೆ ಈಗ ಅಡಿಕೆ ಮತ್ತೆ ತೆಂಗು. ಹೌದು. ಈಗ ಅಡಿಕೆ ವಿಚಾರವಾಗಿ ಮಾತಾಡ್ತಾ ಹೇಳೋದಾದ್ರೆ ಶಾಂತಪ್ಪ ಅವರೇ, ಅಂತರ 8-9 ಕೊಟ್ಟಿದ್ರಿ, ಒಂದು 500 ಹಳೆ ಗಿಡಗಳಿದೆ, ಮತ್ತಿಂದ ಇತ್ತೀಚಿನ ಒಂದು 150 ಇತ್ತೀಚೆಗೆ ಹಾಕೊಂಡಿರ್ತಕ್ಕಂಥದ್ದು, ಅವು ಕೂಡ ಫಸಲು ಕೊಡ್ತಾ ಇದೆ. ಉತ್ತಮವಾದಂತಹ ಅಡಿಕೆ ಇಳುವರಿಯನ್ನ ಪಡೆಯಬೇಕು ಅನ್ನೋದಾದ್ರೆ ಯಾವ ತರ ನಾವು ತೋಟವನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತೀರಿ? ಅದಕ್ಕೆ ಸಮತೋಲವಾಗಿ ನೀರನ್ನ ಆಗಾಗ್ಗೆ ಒದಗಿಸ್ತಾ ಇರಬೇಕು. ಆಮೇಲೆ ದನಿನ ಗೊಬ್ಬರ ಯಥೇಚ್ಛವಾಗಿ ಕೊಡಬೇಕು, ಉಳುಮೆ ಮಾಡಬೇಕು. ಹೀಗೆ ಮಾಡಿದ್ರೆ ಚೆನ್ನಾಗಿ ಫಲವತ್ತ ಬರುತ್ತೆ ಫಸಲು. ನಾವು ಕೆಲಸ ಕಾರ್ಯಗಳನ್ನ ಕುಂಠಿತ ಮಾಡಿದ್ರೆ ಫಲನು ಕಮ್ಮಿ ಆಗುತ್ತೆ. ಹೀಗಾಗಿ ಸ್ವಲ್ಪ ಇವತ್ತಿನ ಬೆಳೆಗಳಿಗೆ ಪರವಾಗಿಲ್ಲ ಹೇಳ್ಬೇಕು ಅಂದ್ರೆ. ಆಮೇಲೆ ಮಳೆ ಯಥೇಚ್ಛವಾಗಿ ಆದ್ರೆ ಒಂಥರ ಕೊಳೆ ರೋಗನು ಬರುತ್ತೆ, ಅಡಿಕೆ ಕಾಯಿಗಳು ಒಡೆತ ಬರೋದು, ಶೀತ ಜಾಸ್ತಿ ಆಗಿ ಸುರಿಯೋದು ಕಾಯಿ, ಈ ತರ ಎಲ್ಲ ಆಗುತ್ತೆ. ಅದಕ್ಕೂ ಶೀತ ಉಷ್ಣಾಂಶ ಎಲ್ಲ ಸರಿ ಹೋಗ್ತಾ ಇರ್ಬೇಕು. ಹಾಗಾಗಿ ಇದರಿಂದ ಒಳ್ಳೆ ಪರವಾಗಿಲ್ಲ ಇಳುವರಿ. ಮೊದಲಿಗೂ ಮತ್ತು ಇತ್ತೀಚೆಗೆ ಹೋಲಿಸ್ಕೊಂಡ್ರೆ ಇಳುವರಿ ಹೇಗಿದೆ ನಿಮ್ಮ ತೋಟದ್ದು? ಇಳುವರಿ ಪರವಾಗಿಲ್ಲ, ಇವಾಗ ಚೆನ್ನಾಗಿ ಬರ್ತಾ ಇದೆ. ಮೊದಲು ಎಷ್ಟು ಬರ್ತಾ ಇತ್ತು? ಮೊದಲೆಲ್ಲ ಒಂದು 30-35 ಕ್ವಿಂಟಾಲು, ಆದ್ರೆ ಅದೇ ಹೆಚ್ಚಾಗೋದು. ಈಗ ಒಂದು 50-60 ಬರ್ತಾ ಇರುವಾಗ ಒಳ್ಳೆ ಫಲವಾಗಿ ಬರ್ತಾ ಇದೆ ಅನ್ನೋ ಅನುಭವ ಗೊತ್ತಾಗುತ್ತಲ್ಲ, ಅವಾಗ ಇವಾಗ ಏನು ಅನ್ನೋದು ಅಂತರ ಗೊತ್ತಾಗುತ್ತೆ. ಈಗ ನಾವು ಅಡಿಕೆನ ಸಾಗುವಳಿ ಮಾಡಬೇಕು ಅಂತಂದ್ರೆ ನೀರಿನ ಮೂಲ ಮುಖ್ಯ ಆಗುತ್ತೆ. ಹೌದು. ತಮಗೆ ನೀರಿನ ಮೂಲ ಹೇಗಿದೆ? ನಾವು ಬೋರ್ವೆಲ್ ಬಾವಿ ಮಾಡ್ಕೊಂಡಿದೀವಿ. ಮೊದಲು ಒಂದು ಓಪನ್ ಬಾವಿ ಮಾಡ್ಕೊಂಡಿದ್ದು ನಾವು ಒಟ್ಟಿನಲ್ಲಿರುವಾಗ, ಅದು ಎಲ್ಲ ಬೇರೆ ಆದ್ಮೇಲೆ ಈಗ ಕೆಲವರೆಲ್ಲ ಎರಡೆರಡು ಬಾವಿ ಮಾಡ್ಕೊಂಡಿದ್ದಾರೆ, ನಮ್ದು ಒಂದೇ ಇದೆ. ನೀರ್ ಸಾಕಾಗತ್ತೆ ನಮ್ಗೆ ಒಬ್ಬೊಬ್ಬರಿಗೆ, ಈ ಏಳು ಜನಕ್ಕೂ ಏಳು ಬಾವಿಗಳೇ ಇದಾವೆ. ಯಾವಾಗ ನೀವು ಬಾವಿ ಕೊರೆಸಿದ್ದು? ನಾವು ಹೆಚ್ಚು ಕಮ್ಮಿ ಒಂದು 20 ವರ್ಷ ಆಯ್ತು. ಆಗ್ಲಿಂದ ನೀರಿನ ಮೂಲ ಹಾಗೆ ಚೆನ್ನಾಗಿ ಚೆನ್ನಾಗಿದೆ. ಈಗ ಉತ್ತಮವಾದಂತಹ ತೋಟ ಮಾಡಬೇಕು, ಯಾವುದೇ ರೋಗ ರುಜಿನಗಳು ಬರಬಾರದು ಅನ್ನೋದಾದ್ರೆ ಯಾವ ತರ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತೀರಿ? ಅದಕ್ಕೆ ನಮ್ಮ ಗೊಬ್ಬರ ಮತ್ತೊಂದು ನಮ್ ಮಾಡ್ತಕ್ಕಂತ ಕೆಲಸನೇ ಮೇನ್. ಕೆಲಸ ಕುಂಠಿತ ಆದಾಗ ಗಿಡಗಳಿಗೂ ರೋಗ ಬರ್ತವೆ, ಫಸಲು ಕಡಿಮೆ ಆಗುತ್ತೆ. ಹೌದು. ಆಮೇಲೆ ವಿಪರೀತ ಇಲ್ಲದಷ್ಟು ಕಳೆ ಏಳುತ್ತೆ. ಒಂದನೇದಾಗಿ ಈಗೆಲ್ಲ ನಮ್ಮಿಂದ ನಾವೇ ಜಾಸ್ತಿನೂ ಬರಂಗ್ ಮಾಡಬಹುದು, ಕಡಿಮೆನೂ ಬರಂಗ್ ಮಾಡ್ಕೋಬಹುದು. ಹೌದು. ಎಲ್ಲ ನಮ್ ಕೈಲಿರುತ್ತೆ. ನಾವ್ ಎಷ್ಟು ಶ್ರಮ ಹಾಕಿ ಉತ್ತಮವಾದಂತ ಒಂದು ಗೊಬ್ಬರ ಹಾಕ್ಬೇಕು, ಹೊರಗಡೆಯಿಂದ ಮಣ್ಣು ಒಡಿಸ್ಬೇಕು. ಮೇನ್ ಮಣ್ಣು 3-4 ವರ್ಷಕ್ಕೆ ಒಂದ್ ಬಾರಿ ಇಲ್ಲಾರು ಮಣ್ಣು ಬೀಳ್ತಾ ಇರ್ಬೇಕು ತೋಟಕ್ಕೆ. ಗೊಬ್ಬರ ಪ್ರತಿ ವರ್ಷಕ್ಕೆ ಹಾಕ್ತಾ ಇಲ್ದು 2 ವರ್ಷಕ್ಕಾರು ಒಂದ್ಸರಿ ಗೊಬ್ಬರಗಳನ್ನ ಹಾಕ್ತಾ ಇರ್ಬೇಕು. ಆಮೇಲೆ ಕುರಿ ಗೊಬ್ಬರ ತಗೊಂಡು ಹಾಕ್ಬಹುದು, ದುಡ್ಡು ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿದ್ರೆ, ಇಲ್ಲಾಂದ್ರೆ ದನಿನ ಗೊಬ್ಬರ ಮೇನ್ ಹಾಕ್ಬಹುದು. ಈಗ ತೋಟಕ್ಕೆ ಮಣ್ಣನ್ನು ಹೊಡಿಸ್ಬೇಕು ಅಂತ ಹೇಳಿದ್ರೆ, ನೀವು ನಿಮ್ಮ ತೋಟಕ್ಕೆ ಕೆರೆಗೂಡಾಗ್ಲಿ ಅಥವಾ ಮಣ್ಣಾಗ್ಲಿ? ಅಲ್ಲಿ ನಮ್ಮ ಪಕ್ಕ ಒಂದು ಕಟ್ಟೆ ಇದೆ ಚಿಕ್ಕದಾಗಿ, ಆ ಕಟ್ಟೆಯಿಂದ ಸುಮಾರು ಒಂದು 3-4 ವರ್ಷದಲ್ಲಿ ನಾವು ಒಂದು 200 ಲೋಡ್ ಮಣ್ಣನ್ನು ಹೊಡೆಸಿದ್ವಿ. ಆ ಮಣ್ಣಲ್ಲಿ ಇನ್ನೂ ಒಂದ್ ಸ್ವಲ್ಪ ಹಾಗೆ ಇದೆ, ಕೆಲವೊಂದು 100-150 ಲೋಡನ್ನ ನಾವು ಮರಕ್ಕೆ ಎಲ್ಲ ಹೊಂದ ಹಾಕ್ಸಿದ್ವಿ. ಮತ್ತೆ ಇನ್ನೊಂದು 1-2 ವರ್ಷ ಬಿಟ್ಟು ಮತ್ತೆ ಇರ ಉಳ್ಕ ಮಣ್ಣನ್ನ ಹಾಕಿಸ್ಬೇಕು. ಎಷ್ಟು ಒಳ್ಳೇದು ಅಂತ ಹೇಳ್ತೀರಿ, 3-4 ವರ್ಷಕ್ಕೆ ಒಂದ್ಸಲ ಗೊಬ್ಬರ ಹಾಕ್ಸೋದು, ಈ ಗೋಡ್ಗಳನ್ನ ಹೊಡೆಸೋದು, ಮಣ್ಣು ಹೊಡೆಸೋದು, ಎಷ್ಟು ಸೂಕ್ತ ಅಂತ ಹೇಳ್ತೀರಿ? ಅದು ತೋಟ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ, ಆಮೇಲೆ ನಮಗೆ ಫಲನು ಜಾಸ್ತಿ ಕೊಡ್ತಾ ಇರ್ತವೆ. ಮಣ್ಣು ಹಾಕೋದ್ರಿಂದ ಹೊಸ ಮಣ್ಣು ಬಿದ್ರೆ ಆದಷ್ಟು ಒಳ್ಳೇದು. ಒಟ್ಟಾರೆ ಹೊಸ ಮಣ್ಣನ್ನ ನಾವು 3-4 ವರ್ಷಕ್ಕೆ ಒಂದ್ಸಾರಿ ನಮ್ಮ ತೋಟಕ್ಕೆ ಹಾಕ್ಸಿದ್ರೆ ಒಂದು ಉತ್ತಮವಾದಂತ ಇಳುವರಿಯನ್ನ ಪಡಿಬಹುದು ಅಂತ ಹೇಳ್ತೀರಿ. ಈಗ ಅಡಿಕೆನ ನೀವು ಚೇಣಿ ಕೊಡ್ತಿರೋ ಅಥವಾ ನೀವೇ ಸರ್? ನಮಗೆ ಲೇಬರ್ಗಳು ಸಿಗಲ್ಲ, ಆಮೇಲೆ ಸಕಾಲಕ್ಕೆ ಸರಿಯಾಗಿ ಅವೆಲ್ಲ ಕೆಡವಬೇಕು, ರೇಖೆ ಮಾಡ್ಬೇಕು. ಇವತ್ತಿನ ವಾತಾವರಣಕ್ಕೆ ಮೆಷಿನ್ಗಳು ಬಂದಿದಾವೆ, ಅವೆಲ್ಲ ಯಥೇಚ್ಛವಾಗಿ ದುಡ್ಡು ಬೇಕು ತರೋದಕ್ಕೆ. ನಾವು ಇರೋದೊಂದು 50-60 ಕ್ವಿಂಟಲ್ ಅಡಿಕೆಗೆ ಮೆಷಿನ್ ತರಕ್ ಸಾಧ್ಯ ಇಲ್ಲ, ಎಲ್ಲ 1-1.5 ಲಕ್ಷ 2 ಲಕ್ಷ ಬೀಳುತ್ತೆ. ಹಾಗಾಗಿ ನಾವೆಲ್ಲ ಚೇಣಿ ಕೊಟ್ಬಿಡ್ತೀವಿ. ಹೇಗೆ ಕೊಡ್ತೀರಿ? ಅವರು ಕ್ವಿಂಟಲ್ ಲೆಕ್ಕ, ಇವಾಗ 6,000 ರಿಂದ 6.5 ಸಾವಿರ ಒಂದ್ ಕ್ವಿಂಟಾಲಿಗೆ ನಡೀತಾ ಇದೆ ರೇಟ್. ಕೆಲವರು ಎಲ್ಲ ಮುಗಿದ್ಮೇಲೆ ಅವರು 4-5 ಕಡೆ ಹೇಗೆ ರೇಟ್ ಅನ್ನ ಫಿಕ್ಸ್ ಮಾಡ್ತಾರೆ ಆ ತರ ಕೊಡ್ತಾರೆ. ಇಲ್ಲಾಂದ್ರೆ ನಮ್ಮ ಆವಾಗ ಬೇಡ ಇವಾಗ ರೇಟ್ ಮಾತಾಡೋಣ ಅಂದ್ರೆ ಆವಾಗ್ಲಾರು ರೇಟ್ ಮಾತಾಡ್ಕೊಡ್ಬಹುದು, ಇಲ್ಲ ಕೊನೆಗಾದ್ರೂ 4-5 ಕಡೆ ಅವ್ರು ಹೇಗೆ ಕೊಡ್ತಾರೆ ಹಾಗೆ ಹಣ ಪಡಿಬಹುದು. ಹೇಗೆ ಮಾಡ್ತಾ ಇದ್ರಿ? ನಾವೀಗ ಇನ್ನು ರೇಟ್ ಏನು ಮಾತಾಡಿಲ್ಲ, ಈಗ ಒಂದು 4-5 ಜನದೆಲ್ಲ ನಮ್ಮ ಅಕ್ಕಪಕ್ಕ ಎಲ್ಲ ಮಾಡಿರ್ತಾರೆ ತೋಟಗಳನ್ನ, ಎಲ್ಲರೂ ಹೇಗೆ ಕೊಡ್ತಾರೆ ಹಾಗೆ ನಾವು ಇದುವರೆಗೂ ಒಬ್ಬರಿಗೆ ಕಾಯಾಮೆ ಕೊಡ್ತಾ ಇದೀವಿ ಹುಡುಗರ್ನವ್ರಿಗೆ. ಅವರು ಪರವಾಗಿಲ್ಲ, ಒಳ್ಳೆ ಜನ, ನಾವು ದುಡ್ಡೆಲ್ಲ ಒಂದೇ ಸಾರಿ ಕೊಡ್ತಾರೆ. ಈಗ 1 ವರ್ಷಕ್ಕೆ ಖರ್ಚು ಎಷ್ಟು ಬರುತ್ತೆ, ಆದಾಯ ಎಷ್ಟು ಪಡ್ಕೋತಾ ಇದ್ದೀರಾ? ಖರ್ಚು ಸಾಮಾನ್ಯವಾಗಿ ಅಡಿಕೆಗೆ ಇನ್ನೇನು ನೀರಿಂದೊಂದು ಖರ್ಚು, ಗೊಬ್ಬರ ಅಷ್ಟೇ, ಇನ್ನು ವ್ಯವಸಾಯ ಮಾಡೋದು ಏನು ಯಥೇಚ್ಛವಾಗಿ ಏನು ಖರ್ಚು ಜಾಸ್ತಿ ಬರಲ್ಲ. ಅದಕ್ಕೆ ಒಂದು 5,000-10,000 ರೂಪಾಯಿ ಖರ್ಚು ಬರಬಹುದು ವ್ಯವಸಾಯ ಮಾಡೋದು. ಉಳುಮೆ ಗೊಬ್ಬರಕ್ಕೆ ಇನ್ನು ಮನೆ ಸಗಣಿ ಗೊಬ್ಬರನೇ ಇರುತ್ತೆ. ನಾವೊಂದು 3 ಹಸುಗಳು ಇದೆ, ಅದು ಹಿಂಗೆಲ್ಲ ಅಷ್ಟು ಸಾಕಾಗುತ್ತೆ. ಇನ್ನು ಒಟ್ಟು 70 ತೆಂಗಿನ ಗಿಡಗಳಿದೆ ಅಂತ ಹೇಳಿದ್ರಿ, ಎಷ್ಟು ವರ್ಷದ್ದು ಹಳೆವು ಈ ಗಿಡಗಳು? ಹಳೆ ಗಿಡ ಅಂದ್ರೆ ನಾವು ಹೆಚ್ಚು ಕಮ್ಮಿ 65-70 ರಲ್ಲಿ ನಾವು ಅಲ್ಲಿ ಬಂದ್ವಿ ಊರಿಗೆ. ಆವಾಗ ಇದ್ದ ಹಳೆ ಮರಗಳೆಲ್ಲ ಅವು ಹೋದು. ಈಗ ನಾವು ಬರೋ ಮುಂದೆ ಒಂದು 6-7 ವರ್ಷ ಆಗಿತ್ತು ಅವರು ನಾಟಿ ಮಾಡಿ, ಸ್ವಲ್ಪ 150 ಗಿಡ. ಇನ್ ಬಾಕಿದೆಲ್ಲ ನಾವೇ ಒಂದು 500 ಗಿಡ ತೋಟ ಮಾಡಿದ್ದು. 500 ಗಿಡ ಅಂದ್ರೆ ನಮ್ಮ ಇದ್ರಲ್ಲಿ ನಾಟಿ ಮಾಡಿದ್ದು. ಅವಿಗೆಲ್ಲ ಚೆನ್ನಾಗಿ ಫಲ ಕೊಡ್ತಾ ಇದಾವೆ. ಆಮೇಲೆ ಅಡಿಕೆ ಗಿಡಗಳನ್ನ ನಾವು ಪಾತಿ ಮಾಡಿ ಬೆಳಿತೀವಿ, ಮಾರಾಟ ಮಾಡ್ತೀವಿ. ನರ್ಸರಿ ಮಾಡ್ತೀರಿ? ಹೌದು. ತೆಂಗಿನ ಗಿಡಗಳನ್ನು ಒಂದು 100 ಸಸಿ ಬರ್ಸಿದೀವಿ. ಮತ್ತೀಗ ಒಂದು 100 ಮತ್ತೆ ಮೊಳಕೆ ಆಗ್ತಾ ಇದೆ. ಹೀಗೆ ಅದರಿಂದಲೂ ಒಂದ್ ಸ್ವಲ್ಪ ಉಪಯೋಗ ಪಡ್ಕೊಂತ ಇದೀವಿ. ತೆಂಗಿನ ಇಳುವರಿ ಹೇಗಿದೆ ತಿಳಿಸ್ಕೊಡಿ. ತೆಂಗು ಸಾಧಾರಣ ಮಟ್ಟಿಗೆ ಪರವಾಗಿಲ್ಲ. ತೆಂಗು ಒಂದ್ ಮರಕ್ಕೆ ಒಂದ್ 100-150 ಕಾಯಿವರೆಗೂ ವರ್ಷಕ್ಕೆ ಬೀಳುತ್ತೆ. ಒಂದು ಉತ್ತಮವಾದಂತಹ ತೆಂಗಿನ ಇಳುವರಿಯನ್ನ ಪಡ್ಕೊಳ್ಬೇಕು ಅಂತಂದ್ರೆ ನಾವು ತೆಂಗಿನ ತೋಟವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತೀರಿ? ಅದಕ್ಕೂ ಸಕಾಲಕ್ಕೆ ತಕ್ಕನಾಗಿ ನೀರು ಕೊಡಬೇಕು, ಗೊಬ್ಬರ. ಆಮೇಲೆ 2 ವರ್ಷಕ್ಕೊಂದ್ಸರಿಲ್ಲಾರು ಮಣ್ಣು ಅದಕ್ಕೆ ಹೊರಮಣ್ಣು ಬಿದ್ದಷ್ಟು ಒಳ್ಳೇದು. ಉಳುಮೆ ಚೆನ್ನಾಗಿ ಮಾಡಬೇಕು. ಮೇನ್ ಏನಪ್ಪ ಅಂದ್ರೆ ನೀರು ಚೆನ್ನಾಗಿ ಕೊಡ್ಬೇಕು ಬೇಸಿಗೆ ಟೈಮಲ್ಲಿ, ಇಲ್ಲಾಂದ್ರೆ ಹರಳು ಉದುರುತ್ತೆ. ಅದೇ ಮೇನ್. ಹೀಗಾಗಿ ನಾವೆಲ್ಲ ಕಾರ್ಯ ನಿರ್ವಹಣೆ ಮಾಡ್ಕೊಂಡು ಅದ್ ಕೆಲಸ ಮಾಡ್ಕೊಂಬಂದ್ರೆ ಒಳ್ಳೆ ಫಲವತ್ತ ಇಳುವರಿ ಬರುತ್ತೆ ತೆಂಗಲ್ಲಿ. ಏನಂತರ ಇದೆ ತೆಂಗು? ತೆಂಗೆಲ್ಲ ನಾವು ಗೌರ್ಮೆಂಟ್ ಲೋನ್ ತಗೊಂಡು ಬೇಲೂರು PLD ಬ್ಯಾಂಕ್ ಅಲ್ಲಿ ಅವರೇ ಬಂದು ನಾಟಿ ಮಾಡಿಸಿದ್ರು. ಒಂದ್ ಸಾಲ 31 ಅಡಿ, ಒಂದ್ ಸಾಲ 30 ಅಡಿ ಈಗ ನಾಟಿ ಮಾಡಿದ್ರು. ಅದ್ರ ಪ್ರಕಾರ ನಾವು ಈಗ ಮತ್ತೆ ಹೊಸದಾಗಿ ನೆಡಬೇಕು ಅಂದಾಗ ಅದೇ ಅಂದಾಜಿ ನೆಟ್ಟಿದೀವಿ. ಈಗ ನೀವು ತೆಂಗನ್ನ ಎಳ್ನೀರಿ ಕೊಡ್ತಿರೋ ಅಥವಾ ಕಾಯಿ ಮಾರಾಟ ಮಾಡ್ತಿರೋ ಅಥವಾ ಕಾಯಿಯಾಗಿ ಮಾಡೋದು? ಇತ್ತೀಚೆಗೆ ನಾವು ಶೆಡ್ಗಳನ್ನು ಮಾಡಿಲ್ಲ ಕೊಬ್ಬರಿ ಹಾಕೋದಕ್ಕೆ. ಕಾಯೇ ನಾವು 2-3 ತಿಂಗಳಿಗೆ ಒಂದೊಂದ್ಸರಿ ಕೆಡವಿಬಿಟ್ಟು ಸಂತೆಗೆ ಮಾರಾಟ ಮಾಡ್ತೀವಿ. ತೆಂಗಿನಲ್ಲಿ ಹೇಗಿದೆ ಆದಾಯ? ಪರವಾಗಿಲ್ಲ. ಇವಾಗ ಹೆಚ್ಚು ಕಮ್ಮಿ ಒಂದು 6-7 ತಿಂಗಳ ಮೇಲೆ ಆಯ್ತು, ರೈಟ್ ಭಾರಿ ಡೌನ್ ಆಗಿಬಿಟ್ಟಿದೆ. ಇವಾಗ ಮೊದಲೆಲ್ಲ 20-25 ರೂಪಾಯಿವರೆಗೂ ಸಿಂಗಲ್ ಕಾಯಿ ಅಷ್ಟು ರೇಟ್ ಇತ್ತು. ಈಗ KG 15 ರೂಪಾಯಿಂದ 20 ರೂಪಾಯಿ ಒಳಗಡೆ ವ್ಯವಹಾರ. ಎಷ್ಟು ಖರ್ಚು ಮಾಡ್ತೀರ ತೆಂಗಿಗೆ ಪ್ರತಿ ವರ್ಷಕ್ಕೆ? ತೆಂಗಿಗೇನು ಖರ್ಚಿನ ಅವಶ್ಯಕತೆ ಇಲ್ಲ. ನಾವು ಮನೆ ಗೊಬ್ಬರ ಇರೋದ್ರಿಂದ ನಾವು ದುಡ್ಡು ಕೊಟ್ಟು ಗೊಬ್ಬರ ಕುರಿ ಗೊಬ್ಬರ ಇಂಥದ್ದು ತಗೊಂಡ್ರೆ ಖರ್ಚು ಬರುತ್ತೆ. ವ್ಯವಸಾಯನೇ ಮೇನ್ ಇದು. ಅದಕ್ಕೆ ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ ನಮಗೆ ತೆಂಗಲ್ಲಿ? 40-50 ಸಾವಿರ ರೂಪಾಯಿ ಆದಾಯ ಬರುತ್ತೆ. ಅಡಿಕೆನಲ್ಲಿ ಎಷ್ಟು ಬರುತ್ತೆ ವರ್ಷಕ್ಕೆ? ಅಡಿಕೆಲಿ ಒಂದು ರೇಟ್ ಇದ್ರೆ ಒಂದು 2.5-2.75 ಲಕ್ಷ ಆಗುತ್ತೆ. ಹೋದ ಸರಿ 1.5 ಲಕ್ಷ ಆಯ್ತು. ಈ ರೇಟ್ನಿಂದ ಒಂದು 3 ಲಕ್ಷ ಅಂದಾಜಿದೆ. ಈ 6,000 ರೂಪಾಯಿ ರೇಟ್ ಇದ್ರೆ 3 ಲಕ್ಷ ಅಂದಾಜಿದೆ. ಇನ್ನ ಖುಷ್ಕಿ ಜಮೀನಲ್ಲಿ ಜೋಳ ಬೆಳಿತೀನಿ ಅಂತ ಹೇಳಿದ್ರಿ, ಮೆಣಸಿನ್ಕಾಯಿ ಹಾಕ್ತೀನಿ ಅಂತ ಹೇಳಿದ್ರಿ, ಇನ್ನ ರಾಗಿ ಹತ್ತಿ ಇವನ್ನೆಲ್ಲ ಬೆಳಿತೀನಿ ಅಂತ ಹೇಳಿದ್ರಿ, ಈ ಕುರಿತಂತೆ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ. ಜೋಳ ಮುಸ್ಕಿನ ಜೋಳ ಮಾಡಿದೀವಿ. ಅದು ಎಕರೆಗೊಂದು ಸಾಧಾರಣ ಬೆಳೆ 25-25 ಬರುತ್ತೆ. ಪರವಾಗಿಲ್ಲ, ಬೆಳೆ ಚೆನ್ನಾಗಿದೆ ಈ ಸರಿ. ಇನ್ನ ಬೇರೆ ಶುಂಠಿ ಮಾಡಿದೀವಿ, ಒಂದು 6-7 ಚೀಲ ಶುಂಠಿ ಹಾಕಿದೀವಿ. ಅದೊಂದು 70-80 ಚೀಲ ಶುಂಠಿ ಆಗುತ್ತೆ, ಚೆನ್ನಾಗಿದೆ ಶುಂಠಿ. ಈಗ ಎಷ್ಟು ಎಕರೆ ಪ್ರದೇಶದಲ್ಲಿ ಜೋಳವನ್ನ ಬಿತ್ತನೆ ಮಾಡ್ಕೊಂಡಿದ್ರಿ? 1.5 ಎಕರೆ ಮಾಡಿದೀವಿ. ಒಂದು ಒಳ್ಳೆ ಉತ್ತಮವಾದಂತಹ ಇಳುವರಿ ತೆಗಿಬೇಕು ಅನ್ನೋದಾದ್ರೆ ಜೋಳದಲ್ಲಿ ಯಾವ ರೀತಿ ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ? ಅದಕ್ಕೆ ಚೆನ್ನಾಗಿ ಉಳುಮೆ ಮಾಡ್ಬೇಕು, ಆಮೇಲೆ ಗೊಬ್ಬರ ಮೇನ್, ಸೊಸೈಟಿ ಗೊಬ್ಬರ, ಗವರ್ಮೆಂಟ್ ಸರ್ ಇದನ್ನೆಲ್ಲ ಚೆನ್ನಾಗಿ ಕೊಡ್ಬೇಕು, 2 ಸಾರಿ ಗೊಬ್ಬರ. ಆಮೇಲೆ ಕಳೆ ನಾಶಕ ಸಿಂಪಡಣೆ ಮಾಡ್ಬೇಕು, ಕಳೆ ಎಳ್ದಾಗೆ. ಅದಕ್ಕೊಂದು ವ್ಯವಸಾಯದ ಎಲ್ಲ ಸೇರಿ ಒಂದು 1 ಎಕರೆಗೆ 7-8 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಇನ್ನು ರಾಗಿಯನ್ನ ಹಾಕ್ತೀನಿ ಅಂತ ಹೇಳಿದ್ರಿ, ಇದು ಯಾವ ಸಂದರ್ಭದಲ್ಲಿ ಬೆಳಿತೀರಿ? ಹಿಂಗಾರದು ಮತ್ತೆ ಮುಂಗಾರು 2 ಸಂದರ್ಭದಲ್ಲೂ ರಾಗಿ ಬೆಳಿತೀರ? 2 ಸರಿ ಬೆಳಿಬಹುದು. ಮುಂಗಾರಲ್ಲಿ ಮತ್ತೆ 1 ಸರಿ ಬೆಳೆ ಮಾಡಿದ್ರೆ ಮತ್ತೆ ಪುನಃ ರಾಗಿ ಮಾಡಕ್ ಆಗಲ್ಲ. ವರ್ಷಕ್ಕೆ 1 ಬೆಳೆ ಮಾಡಬಹುದು. ಫಸ್ಟ್ ಮಾಡಿದ್ರೆ ಹಿಂಗಂಡ್ ಏನಾದ್ರೂ ಬೆಳೆ ಜೋಳನ ಇಲ್ಲ ದನಿಗೆ ಮೇವು ಜೋಳ ಹಾಕಬಹುದು, ಬೀನ್ಸ್ ಮಾಡಬಹುದು, ಈ ತರ ಮಾಡಬಹುದು. ಮುಂಗಾರು ಸಂದರ್ಭದಲ್ಲಿ ಮೆಣಸನ್ನ ಬೆಳಿತೀವಿ ಅಂತ ಹೇಳಿದ್ರಿ, ಎಷ್ಟು ಪ್ರದೇಶದಲ್ಲಿ ಮೆಣಸನ್ನ ಹಾಕೊಳ್ತೀರಿ ಮತ್ತೆ ಹೇಗಿದೆ? ನಾವು ಜಾಸ್ತಿ ಜಮೀನು ಇಲ್ಲೇ ಇದ್ರಿಂದ ಸ್ವಲ್ಪ ಮನೆ ಮಟ್ಟಿಗೆ ಆಗುವಷ್ಟು ಬೆಳಿತೀವಿ. ನಾವೇನು ಮೆಣಸಿನ್ಕಾಯಿ ಕೊಳ್ಳೋದಕ್ಕೆ ಹೋಗಲ್ಲ, ಮನೆ ಬಳಕೆಗೆ ಬೆಳ್ಕೊಂತೀವಿ. ಅದು ಪರವಾಗಿಲ್ಲ, ರೇಟು ಸಿಕ್ಕಿದ್ರೆ ಹೆಚ್ಚು ಕಮ್ಮಿ 40-50-60 ರೂಪಾಯಿ KG ವರೆಗೂ ಸಿಗುತ್ತೆ. ಹೌದು, ಇಲ್ಲದೆ ಹೋದ್ರೆ 5 ರೂಪಾಯಿ KG ಆಗುತ್ತೆ. ಹೀಗಾಗಿ 1 ವರ್ಷ ರೇಟ್ ಇರುತ್ತೆ, 1 ವರ್ಷ ರೇಟ್ ಇರಲ್ಲ, ವ್ಯತ್ಯಾಸಗಳಾಗ್ತಾ ಇರುತ್ತೆ. ಈ ಟೊಮೊಟೊ ಅಂತೀವಿ, ಟೊಮೊಟೊ ಒಳ್ಳೆ ನಾಟಿ ಮಾಡಿ ಸಕಾಲಕ್ಕೆ ಔಷಧಿ ಬಹಳ ಖರ್ಚು ಮಾಡಬೇಕು. 1 ಎಕರೆಗೆ 25-30 ಸಾವಿರ ರೂಪಾಯಿ ಖರ್ಚು ಬರುತ್ತೆ ಟೊಮೊಟೊ ಮಾಡಿದ್ರೆ. ಅದಕ್ಕೆ ಊಟ, ತಂತಿ, ಹೌದು, ದಾರ, ಹೌದು, ಆಮೇಲೆ ಲೇಬರ್ ಚಾರ್ಜ್, ವಿಪರೀತ ಔಷಧಿ ಸಿಂಪರಣೆ ಮಾಡಬೇಕು. ಅದರಲ್ಲಿ ಉಳಿದದ್ದು ಏನಾದರೂ ರೇಟ್ ಸಿಕ್ಕಿದ್ರೆ ಒಂದು 300-400-500 ರೂಪಾಯಿ ಸಿಕ್ಕಿದ್ರೆ ಒಳ್ಳೆ ಆದಾಯ ಆಗುತ್ತೆ. ರೇಟಲ್ಲಿ ಬಹಳ ಕಡಿಮೆ ಆದ್ರೆ ಏನೂ ಸಿಗಲ್ಲ, ಖರ್ಚು ಮಾಡಿ ದುಡ್ಡು ಸಿಗಬೇಕಾದ್ರೆ ಕಷ್ಟ. ಶುಂಠಿನ ಬೆಳಿತೀನಿ ಅಂತ ಹೇಳಿದ್ರೆ ಎಷ್ಟು ಪ್ರದೇಶದಲ್ಲಿ ಶುಂಠಿಯನ್ನ ಬಿತ್ತನೆ ಮಾಡ್ತೀರಿ? ನಾವೀಗ ಬೇರೆಯವ್ರ ಜಮೀನನ್ನ ಗುತ್ತಿಗೆ ಮಾಡ್ಕೊಂಡಿದೀವಿ, ಅದು ಒಂದು 8 ಚೀಲ ಶುಂಠಿ ನಾಟಿ ಮಾಡಿದೀವಿ. ಅದೀಗ ಒಂದು 8 ಚೀಲಕ್ಕೊಂದು 100 ಚೀಲದ ಒಳಗಡೆ ಆಗ್ಬಹುದು. ಎಷ್ಟು ವರ್ಷದಿಂದ ನೀವು ಶುಂಠಿಯನ್ನ ಬೆಳೀತಾ ಇದ್ರಿ? ನಾವು ಈಗ ಹೆಚ್ಚು ಕಮ್ಮಿ ಒಂದು 10-12 ವರ್ಷದಿಂದಲೂ ಬೆಳೀತಾ ಇದೀವಿ. ಶುಂಠಿನಲ್ಲಿ ಆದಾಯ ಹೇಗಿದೆ? ಪರವಾಗಿಲ್ಲ, ರೇಟ್ ಇದ್ರೆ ಪರವಾಗಿಲ್ಲ. ಒಂದೊಂದು ಹೋದ ಸಾರಿ ರೇಟೇ ಇರಲಿಲ್ಲ. ಹೌದು, ಬೀಜದ್ದೇ 1,000 ರೂಪಾಯಿ 1,200 ರೂಪಾಯಿ ಬೀಜದ ಕೊಟ್ಟಿದೀವಿ. ಇನ್ನೆಲ್ಲ ಈ ತಿನ್ನ ಶುಂಠಿಗೆ ಹೋಗೋದಕ್ಕೆ ಅದೆಲ್ಲ 750-800 ಅಷ್ಟೇ. ಈ ಸರಿ 2,000 ರೂಪಾಯಿ ಇದೆ ತಿನ್ನೋದಕ್ಕೆ ಹೋಗದೆ. ಬೀಜದೊಂದು ಸ್ವಲ್ಪ ರೇಟ್ ಆಗ್ಬೋದು, ನೋಡ್ಬೇಕು. ನೀವು ಗುತ್ತಿಗೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ರಿ ಶುಂಠಿಯನ್ನ, ಎಷ್ಟು ವರ್ಷದಿಂದ ಗುತ್ತಿಗೆನಲ್ಲೇ ಮಾಡ್ತಾ ಇದ್ರಿ ಶುಂಠಿ ಬೇಸಾಯನ? ಗುತ್ತಿಗೆ ಅಂದ್ರೆ ಪ್ರತಿ ವರ್ಷದ ಒಂದೇ ಜಮೀನಿ ಮಾಡಕ್ಕಾಗಲ್ಲ. ಒಂದ್ ಸಾರಿ ಮಾಡಿದ್ರೆ 4-5 ವರ್ಷ ಕಳಿಬೇಕು ಆ ಜಾಗಕ್ಕೆ ಮತ್ತೆ ಶುಂಠಿ ಮಾಡ್ಬೇಕು ಅಂದ್ರೆ. ಹೌದು, ಮತ್ ಬೇರೆ ಬೇರೆ ಬೇರೆ ಬೇರೆ ಜಮೀನುಗಳಿಗೆ ಮಾಡ್ತಾ ಇರ್ಬೇಕು, ಒಂದೇ ಜಮೀನು ಮಾಡಕ್ಕಾಗಲ್ಲ. ಎಷ್ಟು ಹಣವನ್ನ ನೀಡ್ತೀರಿ ನೀವು ಗುತ್ತಿಗೆ ಅವರಿಗೆ? ನಿಮ್ಗೆ ಯಾವ ರೀತಿ ಅದ್ರದ್ದು ಲಾಭ ಹೇಗಾಗ್ತಾ ಇದೆ? ಅದರಲ್ಲಿ ನೀರಾವರಿ ಇಲ್ಲ ಆ ಜಮೀನಿಗೆ, ಅವ್ರು ಸುಮ್ಮನೆ ಪಾಳು ಬಿದ್ದ ಜಮೀನು. ಹಾಗಾಗಿ ನಮ್ಮ ನೀರಿರೋದ್ರಿಂದ ನಾವು ವರ್ಷಕ್ಕೊಂದು 2,000 ರೂಪಾಯಿ ನಾವು ಗುತ್ತಿಗೆ ಮಾಡ್ಕೊಂಡಿದ್ವಿ ಮಳೆ ಆಶ್ರಯಕ್ಕೆ ಬೆಳೆಯಕ್ಕೆ ಅಂತೇಳಿ. ಅದು ಈ ಸರಿ ಶುಂಠಿ ನಾಟಿ ಮಾಡಿದೀವಿ. ನಮಗೆ ನೀರು ಅಲ್ಲಿಗೆ ಪಂಪ್ ಸೆಟ್ ಹತ್ರ ಇದೆ, ನಮ್ಮ ಜಮೀನು ಪಕ್ಕಲೇ, ಹಾಗಾಗಿ ಮಾಡ್ಕೊಂಡಿದ್ವಿ. ಒಳ್ಳೆ ಇಳುವರಿ ತೆಗಿಬೇಕು ಅನ್ನೋದ್ರ ಶುಂಠಿನಲ್ಲಿ ಕೆಲಸ ಹೇಗೆ ಮಾಡ್ಬೇಕು ಅಂತ ಹೇಳ್ತೀರಿ? ಕೆಲಸ ಅದಕ್ಕೂ ಸಿಕ್ಕಾಬಟ್ಟೆ ಖರ್ಚು ಬರುತ್ತೆ ಶುಂಠಿಗೆ. ಈ ಟೊಮಾಟೋಗೆ ಎಷ್ಟು ಖರ್ಚು ಬರುತ್ತೋ ಅದ್ ಎರಡು ಖರ್ಚು ಶುಂಠಿ ಬರುತ್ತೆ. ಶುಂಠಿ ಬೀಜ ಅಂದ್ರೆ 1 ಎಕರೆಗೆ 20 ಚೀಲ ಬೇಕು, 1 ಎಕರೆಗೆ 60 ಕೆಜಿ. ಅಲ್ಲಿಗೆ 2,000ನೇ ಬೀಜಕ್ಕೆ ಇಟ್ಕೊಂಡ್ರು 40,000 ರೂಪಾಯಿ ಬೀಜಕ್ಕೆ ಬಂತು. ಹೌದು, ಆಮೇಲೆ ಲೇಬರ್ ಚಾರ್ಜ್ ಜಾಸ್ತಿ ಬರುತ್ತೆ, ನಾಟಿ ಮಾಡೋದು, ವ್ಯವಸಾಯ ಮಾಡೋದು, ಅದಕ್ಕೆ ಸಗಣಿ ಗೊಬ್ಬರ, ಸೀಮೆ ಗೊಬ್ಬರ ಇವೆಲ್ಲ ಮಾಡ್ಬೇಕು. ಆಮೇಲೆ 2-3 ಸಾರಿ ಅದಕ್ಕೆ ಮಣ್ಣು ಹಾಕ್ಬೇಕು. ಏನಾಕ್ಬೇಕಾಗತ್ತೆ? ಕಡಗ ಮಾಡಿರ್ತೀವಲ್ಲ, ಆ ಕಡಗಿಂದ ಮಣ್ಣನ್ನ ಎತ್ತಿ ಹಾಕ್ಬೇಕು ತಿಂಡಿಗೆ. ಹೌದು, ಅದು 1 ಎಕರೆಗೆ ಒಂದ್ ಸಾರಿಗೆ 8-10,000 ರೂಪಾಯಿ ತಗೊಂತಾರೆ ಒಂದ್ ಎಕರೆಗೆ. ಹಾಗಾಗಿ 3 ಸಾರಿಯಿಂದ ಹೆಚ್ಚು ಕಮ್ಮಿ 35-40,000 ರೂಪಾಯಿ ಬರೀ ಮಣ್ಣು ಹಾಕಕ್ಕೆ ಬರುತ್ತೆ, ಬೀಜದೊಂದು 40,000. ಸಿಕ್ಕೇ 100,000 ಖರ್ಚು ಶುಂಠಿ ನಾಟಿ ಮಾಡ್ತೀನಿ ಅಂದ್ರೆ. ಈಗ 10 ವರ್ಷದಿಂದ ಶುಂಠಿನ ಬೆಳೀತಾ ಬಂದಿದ್ರಿ, ಬೀಜ ಶುಂಠಿ ನೀವೇ ಮಾಡ್ಕೋತೀರಾ ಅಥವಾ ಬೇರೆ ಕಡೆಯಿಂದ ಖರೀದಿ ಮಾಡ್ತೀರಾ? ಹೋದ ಸರಿ ನಾವು ಶುಂಠಿ ಸ್ವಂತ ಮಾಡಿದ್ದು, ಅದು ಚೆನ್ನಾಗಿ ಬಂದಿದ್ರಿಂದ ಅದೇ ಶುಂಠಿಯನ್ನ ನಾವು ಈ ಸರಿ ನಾಟಿ ಮಾಡಿದ್ದೀವಿ. ಈಗ ನಾಟಿ ಮಾಡಿದ್ರಲ್ಲೂ ಬಹಳ ಚೆನ್ನಾಗಿದೆ ಶುಂಠಿ, ರೋಗ ಏನು ಬಂದಿಲ್ಲ. ನಾವು ಕೆಲವರಿಗೆಲ್ಲ ನಮ್ ಬೆಳೆದಿದ್ದು ಒಂದು 100 ಚೀಲ ಶುಂಠಿನೆಲ್ಲ ಬೀಜಕ್ಕೆ ಕೊಟ್ವಿ. ಏನ್ ಬೆಲೆನಲ್ಲಿ ಕೊಟ್ರೆ? ಅದೆಲ್ಲ 1,200 ರೂಪಾಯಿ ಕೊಟ್ಟು. ಈ ಸಾರಿ ಒಂದ್ ಸ್ವಲ್ಪ ರೇಟು ಜಾಸ್ತಿ ಇದೆ, ಬೀಜದ ಒಂದ್ ಸ್ವಲ್ಪ ರೇಟ್ ಜಾಸ್ತಿ ಆಗ್ಬಹುದು, ನೋಡ್ಬೇಕು. ಈ ಬಾರಿ ನೀವು ಬೀಜಕ್ಕೆ ಕೊಡ್ತೀರಾ ಅಥವಾ ಮಾರಾಟ ಮಾಡ್ಬಿಡ್ತೀರಾ? ಅದು ಈ ತಿನ್ನೋ ಶುಂಠಿ ಏನಾದ್ರೂ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಮೇಲೆ ರೇಟ್ ಆದ್ರೆ ಅದಕ್ಕೆ ಕೊಡ್ತೀವಿ. ಬೀಜಕ್ಕೆ ಕೊಡೋದ್ರಿಂದ ಒಂದ್ ಸ್ವಲ್ಪ ಈ ಮುರಿದು ಪರ್ದು ವೇಸ್ಟ್ ಮಾಡ್ತಾರೆ. ಆಮೇಲೆ ಇನ್ನೊಂದು ದುಡ್ಡು ಒಂದೇ ಸರಿ ಬರಲ್ಲ, ಬೀಜ ಶುಂಠಿ ಕೊಟ್ರೆ ಆವಾಗ ಕೊಡ್ತೀವಿ, ಇವಾಗ ಕೊಡ್ತೀವಿ 10 ಚೀಲ 5 ಚೀಲ 20 ಚೀಲ. ಈಗ ಚಿಲ್ಲರೆ ತಗೊಂಡೋದ್ರಿಂದ ಒಂದ್ ಸಾರಿ ದುಡ್ಡು ಬರೋದಿಲ್ಲ. ಹೌದು, ತಿನ್ನೋದಕ್ಕೆ ಲಾರಿ ಲೋಡಿಗೆ ಕೊಟ್ರೆ ಒಂದೇ ಸಾರಿ ದುಡ್ಡು ಬರುತ್ತೆ ನಮಗೆ, ಅದರಿಂದ ತಿನ್ನಕ್ ಕೊಡೋದೇ ಒಳ್ಳೇದು. ಅಂದ್ರೆ ನೀವೇನ್ ಖರ್ಚು ಮಾಡಿರ್ತೀರಿ ಒಂದೇ ಸಲ ನೀವು ಆದಾಯವನ್ನ ಪಡ್ಕೋಬಹುದು ಅಂತ ಹೇಳಿ. ಈ ಬೀಜಕ್ ಕೊಟ್ರೆ 2-3 ತಿಂಗಳಗಟ್ಲೆ ಸತಾಯಿಸ್ತಾರೆ ದುಡ್ಡು ಕೊಡೋಕೆ. ಹೌದು, ಹಾಗಾಗಿ ತಿನ್ನ ಕೊಡೋದೇ ಒಳ್ಳೇದು. ಇನ್ನು ಮುಸ್ಕಿನ ಜೋಳದ ಬಗ್ಗೆ ವಿಚಾರಗಳನ್ನ ತಿಳಿಸ್ಕೊಡಿ. ಮುಸ್ಕಿನ ಜೋಳ ಅದಕ್ಕೂ ಒಳ್ಳೆ ಬೀಜಗಳನ್ನ ಹಾಕ್ಬೇಕು. ನಾವು ಗಂಗಾ ಕಾವೇರಿ ಬೀಜ ಹಾಕಿದ್ವಿ, ಅದು ಈ ಸರಿ ಒಂದ್ ಸ್ವಲ್ಪ ರೇಟು 2,200 ಇತ್ತು, ಈಗ 2,000ಕ್ಕೆ ಬಂದಿದೆ. ಹೋದ ಸರಿ ಈ ಸರಿ ಪರವಾಗಿಲ್ಲ ರೇಟು. ಹೌದು, ಒಂದೊಂದು 25-30 ಚೀಲ ಜೋಳ ಆಗ್ಬೋದು. ಎಷ್ಟು ಪ್ರದೇಶದಲ್ಲಿ ಹಾಕೊಂಡಿದ್ರಿ? ಈ 1.5 ಎಕರೆ ಬರುತ್ತೆ, 1.5 ಎಕರೆ ಪೂರ್ತಿ ಮುಸ್ಕಿನ ಜೋಳನ ಹಾಕಿದ್ರೆ. ಈಗ ಜೋಳದ ಕಟಾವಿನ ನಂತರ ಏನ್ ಬೆಳೆಯನ್ನ ಬೆಳಿತೀರಿ ಆ ಜಮೀನಲ್ಲಿ? ಅಲ್ಲಿ ನೀರಿಲ್ಲ ಆ ಜಮೀನಿಗೆ, ಈಗ ಜೋಳದ ಬೆಳೆ ತಿಕ್ಕಂಡ್ರೆ ಮತ್ತೆ ಇನ್ನೇನು ಬೆಳೆ ಮುಂದಿನ ವರ್ಷನೇ. ಹಿಂಗಾರಲ್ಲೇ ಸಾಮಾನ್ಯವಾಗಿ ಏನ್ ಬೆಳೆಯನ್ನ ಮಾಡ್ತೀರಿ? ಹಿಂಗಾರಲ್ಲಿ ಸಾಮಾನ್ಯವಾಗಿ ಬೀನ್ಸ್ ಮಾಡ್ತೀವಿ, ಟೊಮಾಟೋ ಮಾಡ್ತೀವಿ, ಅವು ಬಿಟ್ರೆ ಇನ್ನೇನು ಬೆಳೆಸಿ ಬೆಳೆ ಬೆಳೆಯಕ್ ಹೋಗಲ್ಲ. ಬೀನ್ಸ್ ಎಷ್ಟು ಪ್ರದೇಶಕ್ಕೆ ಹಾಕೋತೀರಿ? ಬೀನ್ಸ್ ಈಗ ಒಂದು ಅರ್ಧ ಎಕರೆಗೆ ಹಾಕಿದೀವಿ. ಹರಿಕಾಟ್ ಅಂತ ಹೇಳಿ ಅದು ಒಳ್ಳೆ ತಳಿ, ಎಂ ಜೆಡ್ ಅಂತ ಹೇಳಿ ಬರುತ್ತೆ ಬಿಳಿ ಬೀನ್ಸ್ ಉದ್ದ, ಅದಕ್ಕೂ ಒಂದು 5-10 ರೂಪಾಯಿ ರೇಟ್ ಪೇ ಜಾಸ್ತಿ ಇರುತ್ತೆ ಹರಿಕಾಟ್ ಅನ್ನೋದಕ್ಕೆ. ದುಂಡು ಹಸಿರು ಬರುತ್ತೆ, ಅದು ಎಂ ಜೆಡ್ಗಿಂತ ಹಸಿರು ಒಳ್ಳೆ ರುಚಿ ಇರುತ್ತೆ, ಸೇಲ್ಗೂ ಪರವಾಗಿಲ್ಲ, ಅದು ಫಸಲು ಅಷ್ಟೇ ಚೆನ್ನಾಗಿ ಬರುತ್ತೆ. ಇದು ಎಷ್ಟು ತಿಂಗಳಿಗೆ ಬರುತ್ತೆ ಬೆಳೆ? ಅದು ಹಾಕಿದ 2 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಕಟಾವು. ಒಂದು ಸಲ ಹಾಕಿದ್ರೆ ನೀವು ಎಷ್ಟು ಸಲ ಬೀನ್ಸ್ ಮುರಿಬಹುದು? ಈ ಹರಿಕಾಟು ಅನ್ನೋದು ಒಂದು 7-8 ಸಾರಿ ಕುಯ್ಬಹುದು. ಈ ಎಂ ಜೆಡ್ ಅನ್ನೋದು 3 ಸಾರಿ ಕುಯ್ದ್ರೆ ಅದೇ ಕಟಾವಿಗೆ ಬಂದ್ಬಿಡುತ್ತೆ ಬೇಗ. ಇದೇ ಪರವಾಗಿಲ್ಲ, ವಾರಕ್ಕೆ 2 ಸಾರಿ ಕೀಳ್ಬೇಕು, 3 ದಿವಸ ಟೈಮ್. ಎಲ್ಲಿ ಮಾರಾಟವನ್ನ ಮಾಡ್ತಾರೆ? ಹಳೇಬೀಡು ಬಟ್ ಹಾಸನ ಮಾರ್ಕೆಟ್. ಹೇಗಿದೆ ಬೆಲೆ? ಬೆಲೆ ಈಗ ಒಂದ್ ಸ್ವಲ್ಪ ಡೌನ್ ಇದೆ, ಈಗ 12 ರೂಪಾಯಿ ಇದೆ ಎಂ ಜೆಡ್, ಇದು 14-15-18. ಫಸ್ಟ್ 60 ರೂಪಾಯಿ ಇತ್ತು, ಈಗ ಒಂದ ವಾರ 15 ದಿವಸದಿಂದ ಒಂದ್ ಸ್ವಲ್ಪ ಫುಲ್ ಡೌನ್ ಆಗಿದೆ. ಇದಕ್ಕೂ ಕೂಡ ಒಳ್ಳೆ ಇಳುವರಿಯನ್ನ ಪಡಿಬೇಕು ಅನ್ನೋದಾದ್ರೆ ಸಾಗುವಳಿನೇ ಮುಖ್ಯ ಅಂತ ಹೇಳ್ತಾರೆ. ಇದಕ್ಕೂ ಚೆನ್ನಾಗಿ ನೀರ್ ಕೊಡ್ಬೇಕು, ಗೊಬ್ಬರ ವಾರ 15 ದಿವಸಕ್ಕೊಂದ್ಸರಿ ಸ್ವಲ್ಪ ಸೀಮೆ ಗೊಬ್ಬರ ಕೊಡ್ತಾ ಇರ್ಬೇಕು, ಕೊಟ್ರೆ ಗಿಡ ಚೆನ್ನಾಗಿ ಬರುತ್ತೆ, ಫಸಲು ಚೆನ್ನಾಗಿ ಬರುತ್ತೆ. ರಾಗಿ ಹಾಕೋತೀನಿ ಅಂತ ಹೇಳಿದ್ರಿ, ರಾಗಿನ ಎಷ್ಟು ಪ್ರದೇಶದಲ್ಲಿ ಹಾಕೊಳ್ತೀರಾ? ನಾವೀಗ ಹೆಚ್ಚಿಗೆ ಮಾಡಕ್ ಹೋಗಲ್ಲ, ಅದಕ್ಕೆ 20-30 ರಷ್ಟು ಖರ್ಚುಗಳು ಬರುತ್ತೆ, ಲೇಬರ್ ಚಾರ್ಜ್ ಜಾಸ್ತಿ. ಆಮೇಲೆ 1 ಎಕರೆ ಕಟಾವ್ ಮಾಡ್ತೀನಿ ಅಂದ್ರೆ 4,000 ರೂಪಾಯಿ ಬೇಕು ಬರೀ ಕೊಯ್ಲು ಮಾಡಕ್ಕೆ. ಹೌದು, ಅದನ್ನ ಕಟ್ಟನೆ ಕಟ್ಸೋದಕ್ಕೆ 2,000 ಆಗುತ್ತೆ, ಮತ್ತಿನ್ನ ಅಲ್ಲಿಂದ ಟ್ರ್ಯಾಕ್ಟರ್ ಹೇರಿ ಅವ್ರೊಂದು ಟ್ರ್ಯಾಕ್ಟರ್ಗೆ 1,000 ರೂಪಾಯಿ ಬಾಡಿಗೆ ಗಳತಾರೆ, ಆಮೇಲೆ ಒಕ್ಕಣೆ ಮಾಡೋದು. ಇದೆಲ್ಲ ತುಂಬಾ ಸಮಸ್ಯೆ ಆದ್ರಿಂದ ನಾವು ರಾಗಿ ಹುಲ್ಲನ್ನ ದನಿಗೆ ಕೊಂಡ್ಕೊಂಡೇ ಬರ್ತೀವಿ, ರಾಗಿ ಸಾಮಾನ್ಯ ಮಾಡಕ್ ಹೋಗೋದೇ ಇಲ್ಲ. ನಮ್ಗೇನ ಮನೆ ಬಳಕೆಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ರಾಗಿ ಬೆಳ್ಕೊಂತೀವಿ, ಅಷ್ಟೊಂದು ಬಿಟ್ರೆ ನಾವೇನ್ ಮಾರಾಟ ಏನ್ ಮಾಡಲ್ಲ. ಒಂದು 10-12 ಸಾವಿರ ರೂಪಾಯಿ ಹುಲ್ಲು ನಾವು ಲಾರಿಲ್ ಹೊರಗಡೆ ಹೋಗಿ ತಗೊಂಬರ್ತೀವಿ. ಒಳ್ಳೇದು ಶಾಂತಪುರೆ, ಸುದೀರ್ಘವಾದಂತ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡ್ರಿ. ನಮ್ಮ ಇತರ ಕೇಳುಗರು ತಮ್ಮೊಟ್ಟಿಗೆ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಬೇಕು ಅನ್ನೋದಾದ್ರೆ ನಿಮ್ಮನ್ನ ಸಂಪರ್ಕ ಮಾಡಲಿಕ್ಕೆ ನಿಮ್ಮ ದೂರವಾಣಿ ಸಂಖ್ಯೆ ತಿಳಿಸ್ಕೊಡಿ. 96-11-46-19-16. ಮತ್ತೊಮ್ಮೆ ನಿಮ್ಮ ಸಂಖ್ಯೆಯನ್ನ ಹೇಳಿ. 96-11-46-19-16. ಒಳ್ಳೆದು ಶಾಂತಪೌರ, ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ತಮ್ಮ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ. ತಮ್ಮೆಲ್ಲ ಈ ಮಾಹಿತಿಗಳಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಹೊಲಬಗೆರೆಯ ಪ್ರಗತಿಪರ ಕೃಷಿಕ ಟಿಎಂ ಶಾಂತಪ್ಪ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಗೋರಾ ರವಿಶಂಕರ್. ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ ಸುರಕ್ಷಿತ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. ಬುವಾಯಿ ಸೇ ಫಸಲ್ ಕಟಾಯಿ ತಕ್ ಹರ್ ಜೋಖಿಮ್ ಕಾ ದಾವಾ, ನ್ಯೂನತಮ್ ಪ್ರೀಮಿಯಂ ಪರ್ ಅಧಿಕತಮ್ ಭುಗತಾನ್ ಕಾ ವಾದಾ. ಯೋಜನಾ ಸೇ ಹರ್ ಸಾಲ್ ಜುಡ್ ರಹೇ ಹೈ 5 ಕರೋಡ್ ಸೇ ಜ್ಯಾದಾ ಕಿಸಾನ್, ಅಬ್ ಆಪ್ಕಿ ಹೈ ಬಾರಿ. ನಜದೀಕಿ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ, ಬ್ಯಾಂಕ್ ಶಾಖಾ, ಅಧಿಕೃತ ಬೀಮಾ ಕಂಪನಿ ಯಾ ಜನ ಸೇವಾ ಕೇಂದ್ರ ಮೇ ಸ್ವೇಚ್ಛಾ ಸೇ ಕರಾ ಸಕತೆ ಹೈ ಪಂಜೀಕರಣ. ಫಸಲ್ ಬೀಮಾ ಪೋರ್ಟಲ್ ಯಾ ಫಸಲ್ ಬೀಮಾ ಆಪ್ ದ್ವಾರಾ ಭೀ ಕರಾಯಾ ಜಾ ಸಕತಾ ಹೈ ಪಂಜೀಕರಣ. ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಆಪ್ಕಿ ಫಸಲೋ ಕಾ ಸಂಪೂರ್ಣ ಸುರಕ್ಷಾ ಕವಚ. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಹಾ, ಯೇ ಹೆಲ್ಮೆಟ್ ಅಚ್ಚಾ ಹೈ, ಲೇಕಿನ್ ಯೇ ಸೇಫ್ ಹೈ ಕ್ಯಾ? ಚಿಂತಾ ಮತ್ ಕೀಜಿಯೇ, ಇಸ್ ಹೆಲ್ಮೆಟ್ ಪರ್ ISI ಮಾರ್ಕ್ ಹೈ. ಔರ್ ಮುಝೆ ಕೈಸೆ ಪತಾ ಚಲೇಗಾ ಕಿ ಯೇ ಅಸಲಿ ಹೈ? BIS ಕೇರ್ ಆಪ್ ಸೇ, ಜಹಾಂ ಆಪ್ಕೋ ಯೇ ಇಂಪಾರ್ಟೆಂಟ್ ಡೀಟೇಲ್ ಏಕ್ ಹೀ ಕ್ಲಿಕ್ ಮೇ ಮಿಲ್ ಜಾಯೇಗೀ. ಬನಿಯೆ ಜಾಗರೂಕ್ ಗ್ರಾಹಕ್, ಔರ್ ಕೋಯಿ ಭೀ ಪ್ರಾಡಕ್ಟ್ ಖರೀದ್ನೆ ಸೇ ಪಹಲೆ ಉಸ್ಕಿ ಪ್ರಾಮಾಣಿಕ್ತಾ ಚೆಕ್ ಕರ್ನೆ ಕೆ ಲಿಯೆ ಆಜ್ ಹೀ ಡೌನ್ಲೋಡ್ ಕರೇ BIS ಕೇರ್ ಆಪ್. ಚಿತ್ರನಟ

ಸಾಗರಕ್ಕೆ ಚಂದಿರ ತಂದ ಪ್ರಥಮ ಚುಂಬನ, ಸಾಗರಕ್ಕೆ ಚಂದಿರ ತಂದ ಪ್ರಥಮ ಚುಂಬನ. ಪ್ರಥಮ ಚುಂಬನ ಬೆಳ್ಳಿ ತಾರೆ ತೋರಣ ನೀ ತಂದ ಶ್ರೀಧನ, ಬೆಳ್ಳಿ ತಾರೆ ತೋರಣ ನೀ ತಂದ ಶ್ರೀಧನ, ಅರಳಿನ ತಹೂಬನ ನೀ ನಗಲು ಈ ಮನ, ಅರಳಿನ ತಹೂಬನ ನೀ ನಗಲು ಈ ಮನ, ಮಳ್ಗಂಪಲಿ ಕಾಣುವೆನ ನರುಗಂಪಿನ ಚಂದನ, ಸಾಗರಕ್ಕೆ ಚಂದಿರ ತಂದ ಪ್ರಥಮ ಚುಂಬನ. ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಈ ಗೀತೆಯನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. ಹೂವೆರಡು ಅರಳಿರವು ಒಂದು ಲತೆಯಲಿ, ತಾಯಿ ಮಡಿಲಲೊಂದು ಇನ್ನೊಂದು ಧೂಳಲಿ, ಹೂವೆರಡು ಅರಳಿದವು.